ಮತ್ತು ಚಲೋನ ಪೈಕ್ ಬಂದ ಬರ್ತೈತೆ ಮತ್ತು ಇಳುವರಿ ಚಲೋ ಬರ್ತೈತೆ ಅಂತೇಳಿ ಅವರು ಹೇಳಾಕತ್ತಿದ್ರೆ ಅವ್ರದೆಲ್ಲ ಮಾತು ಕೇಳ್ಕೊಂಡು ಔಷಧ ಎಲ್ಲ ತೊಗೊಂಬಂದು ರೆಡಿ ಮಾಡ್ಕೊಂಡು ನೋಡು, ಮತ್ತು ನಾಳೆ ಮುಂಜಾನೆ ಹೋಗ್ಬೇಕು. ಹೌದಲ್ಲ, ಆದರೂ ಇದ್ರ ಬಗ್ಗೆ ಏನು ನೋಡಿ, ಈಗ ಪ್ರತಿದಿನ ಮುತುವರ್ಜಿ ವಹಿಸ್ಬೇಕು ನೋಡಿ ಇದನ್ನ ಅಲ್ಲ. ಹೌದಿ, ಹಾ, ಇದೊಂದು ನಾವೇನದು ಪಾರ್ಟ್ ಟೈಮ್ ಕೆಲಸ ಅಲ್ಲಿದ್ದು, ಇದು ಯಾವಾಗಲೂ ಕೂಡ ಮುಂದಿನ ದಿವಸ ಅಂದ್ಬಿಟ್ಟು ಅದರೊಳಗೆ ಇದ್ರೇ ನಾವು ಭೂಮಿ ತಾಯಿ ಹೆಂಗದಾಳ ಅಂತೇಳಿ ನಾವು ಮಾತಾಡಿಸ್ತಾ ಇದ್ರೇ ನಮಗೆ ಏಟ್ ರೇಟು ಕೊಡ್ತಾಳ. ಈಗ ನಮ್ಮ ರೈತ ಬಾಂಧವ್ರು ಏನು ಮಾಡ್ತಾರೆ ಗೊತ್ತೇನು, ಬಿತ್ತಿ ಬಂದ್ಬಿಡ್ತಾರ ಅತ್ತ ಎಲ್ಲರೂ ಅಲ್ಲ, ಸ್ವಲ್ಪ ಅಲಸರೇ ಮಾಡಿಬಿಡ್ತಾರೆ, ಬಂದು ಕಟ್ಟೆ ಮೇಲೆ ಕೂತ್ಕೊಂಡು ಹಟ್ಟೆ ಹೊಡ್ಕೊಂಡು ಕುಂತ ಬಿಟ್ರ ಅಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಾಗೋದಿಲ್ಲ. ಹೌದಿಲ್ಲ, ಈಗ ಅವು ಒಂದಿಟ್ಟು ಯಾವ್ದಾರು ರೋಗ ಬಂದ್ಬಿಡ್ತಾವೆ, ರೋಗ ಬಂದ್ಕೊಳ್ಳೆ ನಾವು ಮೊದಲನ್ನು ನೋಡ್ಕೊಂಡ್ರೆ ಒಂದಿಟ್ಟು ನಮಗೆ ಔಷಧ ಹೊಡ್ಕೊಂಡು ಅದನ್ನು ನಿಯಂತ್ರಣ ಮಾಡ್ಬೋದು, ಇಲ್ಲ ಅಂದ್ರೆ ಇಡೀ ಹೊಲಕ್ಕೆ ಹೊಲನ ತೊಗೊಂಡ್ಬಿಡ್ತೈತಿ ನೋಡ್ರ. ಮೊನ್ನೆ ನಮ್ಮ ರಾಮಣ್ಣನ ಹೊಲ ಹಂಗೆ ಮಾಡಿಬಿಟ್ಟ ಹೋದ ವರ್ಷ. ಯಾವಾಗ ಈ ಹುಳ ಯಾವ ಬರ್ತಾವ, ಈ ಕೀಟ ಯಾವ ಬರ್ತಾವ, ಇದೇ ಗೊತ್ತಾಗೋದಿಲ್ಲ ಶರಣಪ್ಪ. ನಾವು ಹೋಗ್ತಾ ಇದ್ರೆ ಗೊತ್ತಾಗ್ತದೆ, ಸೂಕ್ಷ್ಮವಾಗಿ ನಾವು ಹೋಗ್ತಿರ್ಬೇಕು. ಎಲಿ ಹಿಂದಿರ್ತಾವು, ಎಲಿ ಮಗ್ಲಿರ್ತಾವು, ನಾವು ಏನ ಇಲ್ ಬಿಡ ಅಂತಕೊಂಡು ಬಿಟ್ಟು ಯಾಕೆ ಎಲಿ ತರನ ಬಂದಿರ್ತಾವ, ಅವನ್ನ ಸರಿ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರ ಗ್ಯಾರಂಟಿ ಒಂದ್ ಮತ್ತೊಂದ್ ವಾರ ಬಿಟ್ಟು ಹೋಗಿ ನೀನ ಅರ್ಧಕ್ಕರ್ಧ ಹೊಲ ತೊಗೊಂಡ್ಬಿಡ್ತದೆ ನೋಡು. ಮತ್ತೆ ಅವಾಗ ಹೆಂಗ್ ನಿಯಂತ್ರಣ ಮಾಡ್ತೀನಿ, ಅದೆಲ್ಲ ನಾವು ಮಾಡಿದ್ದೆಲ್ಲ ಅದು ಶ್ರಮ ಎಲ್ಲ ವ್ಯರ್ಥ ಆಗಿಬಿಡ್ತದೆ, ಒಳಗೆ ಹುಣಸೇನು ತೊಳ್ದಂಗ ಆಕತ್ತೆ ಎಲ್ಲ ಇದು. ಅದಕ್ಕೆ ನಾನು ಈ ಸರಿ ಏನು ಮಾಡೇನಿ ಅಂದ್ರೆ, ಈ ಸಮಗ್ರ ಕೃಷಿ ಮಾಡ್ತಾರಲ್ಲ ಅಂದ್ರೆ ಒಂದೆಲ್ಲ ಇನ್ನೊಂದು ಆಗ್ತದೆ ಅಂತೇಳಿ. ಮೊದಲ ನಾವೆಲ್ಲ ನಮ್ಮ ಕಾಕ ಅವರೆಲ್ಲ ಬೆಳೀತಿದ್ರಲ್ಲ, ಅಕ್ಕಡಿ ಕಾಳೆಲ್ಲ ಹಾಕ್ತಿದ್ರು, ಬದುಗುಂಟ ಅಕ್ಕಡಿ ಕಾಳು ಹಾಕ್ತಿದ್ರು. ಅವಾಗ ಕಸ ಸಹಿತ ಭಾಳ ಬರ್ತಿದ್ದಿಲ್ಲ, ಯಾಕಂದ್ರೆ ಇವು ಸದ್ರೊಳಗೆ ಬೆಳೆದ್ ಬಿಡ್ತಿದ್ವ. ಈಗ ಏನಾಗಿದೆ, ಸಿಂಗಾಪಂಗ ಬೆಳೆದು ಭಾಳ ಕಷ್ಟ ಆಗ್ಬಿಟ್ಟದ, ಬರೀ ಕಸ ತೆಗೆದು ಒಂದು ಕೆಲಸ, ಆಳು ಎಲ್ಸಿ ತೊಗೊಂಡ್ತಿ ಇಲ್ಲಿ ನೀನು, ನಮಗೆ ಕೆಲಸ ಮಾಡಕ್ಕೆ ನಮಗೆ ದೊಡ್ಡ ಸಮಸ್ಯೆ ಅದ. ಅಂದ್ರೆ ಏನಾಗಿದೆ, ಎಲ್ಲರೂ ಈಗ ನಮ್ಮ ಕೆಲಸಗಳನ್ನ ನಾವೇ ಮಾಡಬೇಕು ಅನ್ನುವಂಗೂ ಕೂಡ ಆಗೈತಿ. ಈಗ ಇರೋದಕ್ಕೆ ಅದೇನದಲ್ಲ, ಕಳೆ ಕೃಷಿ ಕಾರ್ಮಿಕರನ್ನ ನಾವೆಲ್ಲ ಅಂದ್ರೆ ಅವ್ರನ್ನ ಕೂಡ ಅಂದ್ರೆ ನಾವು ಹುಡುಕಾಡ್ಕೊಂಡು ಮಾಡ್ಕೊಂಡು ಚಂದಾಗಿ ನಡ್ಸ್ಕೋಬೇಕು. ಸಾಕಷ್ಟು ಯಂತ್ರಗಳು ಬಂದಾವ, ಯಂತ್ರಗಳ ಸಹಾಯ ತಗೋಬೇಕಂದ್ರೆ ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಹಿಂಗಾಗಿ ನಮ್ಮ ಈ ಹಳ್ಳಿ ಭಾಗದಾಗ ದೊಡ್ಡ ಸಮಸ್ಯೆ ಐತದ. ಈ ಕೃಷಿನೂ ಕೂಡ ಅಂದ್ರೆ ನಾವು ಬಹಳಷ್ಟು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದ್ರಾಗ ಬಂಡವಾಳವನ್ನು ಹಾಕಬೇಕು, ಆಮೇಲೆ ಬಂಡವಾಳ ತೆಗಿಲಿಕ್ಕೆ ಒಂದು ಬರ್ತದೆ ದಾರಿ, ಇಲ್ಲಾಂದ್ರೆ ಒಮ್ಮೆ ಹಾಕಿದ ಬಂಡವಾಳನ್ನು ಕೈ ಕೊಟ್ಟು ಹೋಗ್ತದೆ. ಹೌದೌದೌದು. ಈಗ ನೋಡಿ, ಹೆಸರನ್ನ ಎಕರೆಗೆ 4-5 ಕ್ವಿಂಟಲ್ ಬೆಳಿಬಹುದು ನಾವು, ಆದ್ರೆ ಇನ್ನೂ ಜಾಸ್ತಿನೇ ಬೆಳಿತಾರೆ ಬಿಡು. ಅಲ್ಲ, ಒಂದ್ ಎಕರೆಗೆ ವೈಜ್ಞಾನಿಕವಾಗಿ ಬೆಳೆದ್ರು ಅಂದ್ರೆ ಈಗೇನಾಗಿದೆ ನಮ್ದು ಪರಿಸ್ಥಿತಿ ಅಂತಂದ್ರೆ, 1 ಕ್ವಿಂಟಲ್ 1.5 ಕ್ವಿಂಟಲ್ ಅವ್ರು ಸಾಕ್ಬಿಡೋ ಅನ್ನೋ ಪರಿಸ್ಥಿತಿ ಆಗಿದೆ. ಹಂಗಾಗಿ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಬಹಳ ವೈಜ್ಞಾನಿಕವಾಗಿ ನಾವು ಈ ಕೃಷಿ ವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಒಂಚೂರು ಇಳುವರಿ ಜಾಸ್ತಿ ಮಾಡ್ಕೊಳಕ್ ನಮ್ಗೆ ಕಾಳಜಿ ತಗೋಬೇಕಾಗ್ತದೆ. ಮತ್ತು ನಾವು ಯಾವಾಗ್ಲೂ ಅದ್ರಾಗ ಹೋಗಿ ಹೇಳಿದಂಗೆ, ನೀವು ಹೋಗ್ತೀಯಲ್ಲ ಹೊಲಕ್ಕೆ, ನೀವು ನಿನ್ನಂಗೆ ಎಲ್ಲರ ದಿವಸ ಹೋಗ್ಬರ್ಬೇಕು ನೋಡಿ ಹೊಲಕ್ಕೆ. ಅಂದ್ರೆ ಈ ಕೃಷಿ ಕೇಂದ್ರಗಳು ಇರ್ತಾವಲ್ಲ, ಕೃಷಿ ಸಂಪರ್ಕ ಕೇಂದ್ರ, ಅವನ್ನೆಲ್ಲ ಒಟ್ಟು ಅವನ್ನೆಲ್ಲ ಭೇಟಿ ಆಗ್ಬೇಕು ನಾವು, ಅಲ್ಲಿ ಅಧಿಕಾರಿಗಳನ್ನ, ಕೃಷಿ ಇಲಾಖೆ ಅಧಿಕಾರಿಗಳನ್ನ ಅಥವಾ ಕೃಷಿ ವಿಜ್ಞಾನಗಳನ್ನ ಭೇಟಿ ಆಗ್ತಾ ಇದ್ರೆ ಸ್ವಲ್ಪ ನಾವು ಸಲಹೆಗಳನ್ನ ತಗೋಬೇಕಲ್ಲ, ತಗೋಬೇಕು. ಮತ್ತೆ ನಾವು ಬೀಜನ ಅಂತಲ್ಲೆಲ್ಲ ತಗೊಂಡಿದ್ವಿ ಅಂದ್ರೆ ಏನು ಹೆಚ್ಚು ಕಡಿಮೆ ಆದ್ರೆ ನಮಗೆ ಒಂದು ಪರಿಹಾರ ಸಿಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಆ ಕಡೆ ವಿಚಾರ ಮಾಡ್ಬೇಕಂತ ಐತಿ. ನೋಡೋಣ ಈ ಸರಿ ಮಳೆಗಾಲ ಚಲೋ ಆಗುವಂಗ ಚಲೋ ಆಗಂಗೈತಿ, ದೇವರು ಬಹಳ ನಮ್ಗೆ ಕಾಣ್ತದ ಅನ್ಸುತ್ತೆ, ಚಲೋ ಪೀಕ್ ಬರ್ಬೋದು. ಆಗ್ಲಪ್ಪ, ಹಂಗೆ ಮಾಡೋಣ ಅಂತ ಮಾಡೋಣ ಬಾ. ಮತ್ತೆ ಕುಡ್ದೋಗಂತ ಕುಂದ್ರೆ ಆಯ್ತು ನಡೆ. ಹೌದು, ನಮಸ್ಕಾರ. ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಸು ಬೇವಿನಗಡದ ಹಾಗೂ ಶರಣ ಬಸವ ಚೋಳಿಯನ್ನ. ಇನ್ನು ಮುಂದೆ ಹುಕ್ಕೇರಿ ತಾಲೂಕಿನ ಹುಳೋಳಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಹಾಗೂ ಸಂಗಡಿಗರಿಂದ ರಾಧಾನಾಟ. Yeah. ಹೇಳುದೇನೆ ಕೇಳುವಂತ ಚಂದವಾಗಿ ಒಳ್ಳೆ ನನ್ನ ಜಿಮ ಒಂದು ಬಿಟ್ಟ ಬೇಡಿ ಕುಡ್ತೇನ ಕುಡೋಣ ಪ್ರೇಮ ಕರಿತಾನ ಬರ್ತಾಳ ನನಗಾಗಿ ಬಾತಾಳ ಕೇಳೋಣ ಕೇಳವ ಅದೇ ಕೇಳು ಅವು ಚುನ್ನ ಬಾಯಿ ತಾತ ಹೇಳು ಅವನ ಜೀವ ಅಂದ್ಬಿಟ್ಟು ಏನ್ ಬಿಡ್ತಬೇಡ ಎಲ್ಲ ಇಸ್ಕೊಡ್ತನ್ನ ಬೇಡಿದ ಬೇಡಿದ ಕೊಡಕ್ ಹಸ್ತಾರ ಮತ್ತ ಒಂದೇ ಒಂದ್ಸಲ ಬಂದ ಬಂದ ನಗನಗದ ನಾಲ್ಕಾರು ಮಾತುಗಳನ್ನ ಮಾತಾಡಿ ಮಾತಾಡಿ ಆದ್ರೆ ನಿನ್ನ ಮನಸ್ಸಿಗೂ ಸಮಾಧಾನ ಅವ ಆನಂದ ಆಗಿರ್ತಾನ ಅಂತ ತಾತ ಹೆಂಗಂದ್ರು ಹೆಂಗನ ತಾತ ಹೇಳ್ತಾನೆ ಕೇಳು ಚಂದವಾಗಿ ಕೊಡ್ದೆ ಬರ್ತಿ ಕೈ ಮೋಟಾ ಬರ್ತಿ ಕೈ ಮೋಟಾ ಮಲ್ಲ ಲೋಟಾ ಚಿಹೋಗ ಪರದೇಸಿ ನಾ ಒಳಗ ಬೇಡಿ ಹಾಕಿಸಿ ಹೋಗಿದಾರೋ ಗಪ್ ನಿನ್ ಮದುವೆ ಬಲ್ ಪ್ರಪಂಚ ಮಾಡಂತಾರ ಅವ್ರು. ತಾತ್ಯಾ, ಇವಳ ಮೇಲೆ ಮನಸ್ಸು ಮಾಡಿ ಬಲಾತ್ಕಾರ ಮಾಡಿದ್ರ ಮಾಡಿದ್ರ ಜೈಲ್ ತಯಾರನ ಈಗ. ತಾತ್ಯಾ, ಒಂದ್ ವೇಳೆ ನನ್ನ ಜೀವಾಗ ಇಟ್ರ ತಾತ್ಯಾ ನಾ ಏನ್ ಮಾಡ್ಬೇಕು? ಚಿಕ್ಕೋಡಿ ವೆಂಕಟರಾವ್ ಪೋದಾರ ನನ್ನ ಮ್ಯಾಲ ಬಾಳ ಮರ್ಜಿ ಅದಾವ. ನಿನ್ ಮ್ಯಾಗ ಬಡ್ಡಿ ಬಾಳ ಮರ್ಜಿ. ಈಕ ಇಟ್ಟು ಬರ್ಗಳು ನಾ ಹೊರಗ ಹೊರಗ ಹೊರಗ ಬಂದ ಇವ ಅವಮಾನ ಮಾಡೋದ್ರ ಏನ್ ಹುರುಳಿಲ್ಲ? ಇಲ್ಲ ಇಲ್ಲ, ಹೌದು ಜರದ ಪಿತಾಂಬರ ಬಹುಜೋಡಿ ಕುತ್ತಲಿ ಕುಂಸ ಹತ್ತಿ ನೋಡಿ ತಂದೇನು ಹುಡುಗಿ ನಿನ್ನ ಮ್ಯಾಲೆ ಪ್ರೀತಿ ಮಾಡಿ ಬಾಳ ದೂರ ತಕ್ಕಂತ ಹುಬ್ಬಳ್ಳಿ ಧಾರವಾಡ ತನಕ ತಿರುಗಾಡಿ ತಿರುಗಾಡಿ ರಕ್ತ ಕೆಚ್ಚಿದ ಹೂವ ಚಂದ ಮುತ್ತ ಹಚ್ಚದ ಚಂದ ಕಿಲ್ಲೆ ಪಿಲ್ಲೆ ಬಾಜು ಬಂದ ತಂದೇನು ನಿನ್ನ ಸಂಬಂಧ? ಒಮ್ಮೆ ಮೋಜ ಮಾಡಿ ಹೋಗ ಹುಡುಗಿ ಔಷಧಿಯಿಂದ ಈ ಗಲ್ಪೆ ಹುಡುಗನ ಮುಂದ ಮುಂದೆ ಗಲ್ಪೆ ಹುಡುಗನ ನೋಡಿ ಬಂದಿದ್ದೀನಿ ಲಗು ಮಾಡಿ ಬಂದ ಬೆಳಕ ಬಂದ ಮ್ಯಾಲ ಯಾಕೆ ಇಲ್ಲ ಆಯ್ತು ಮೂಗ ತಿರುಗಾಡಿ ತಿರುಗಾಡಿ ತಾತ್ಯಾ ಮಜ್ಜಿಗೆ ಬಂದಳ ಬಂದಳ ಈಗ ಯಾಕೆ ಇಲ್ಲ ತಗೊಂಡು ಮಜ್ಜಿ ಯಾಕೆ ಅಡಿಗೆ ಆಡ್ತಾಳು? ತಾತ್ಯಾ ಹೇಳ್ತಾರಿಗ ಹೇಳ ನೀ ಅಂತಕ್ಕೆ ಹುಡುಗಿ ಮಾತು ಕೊಡ್ತಾತು? ನಾನು ಹೇಳಿದ ಮಾತು ಕೊಡ್ತಾಳೆ, ಜರ ತಿಳಿಸಿ ಹೇಳ ಅಂತ. ತಾತ ಇವಳು ಬೇಡಿದ್ರೆ ಕೊಡ್ತಾನ? ಕೊಡೋಣ. ಹೌದಾ ತಾತ? ಸಿಂಗಾರಮ ಸೀರೆ ನುಟ್ಟ ಬಂಗಾರ ಮೊಬೈಲ್ ಅಂತೋಣ. ತೊಡ್ಲ? ಹೌದಾ ತಾತ? ಏನ್ ಬೇಡಿದ್ ಕೊಡ್ತೇವ? ಕೊಡೋಣ. ಒಂದ ಎರಡ ಕಾಟ ಕಟ್ಟುನು. ಕಟ್ಟುಲ್ಲ. ಒಂದು ಕಾಟ ಕಟ್ಟುನು, ಒಂದು ಪರಡಿಯಾಗ ಹೀಗೆ ಕುಂಡ್ಬೇಕ. ಕುಂಡ್ಬೇಕ ಒಂದು ಪರಡಿಯಾಗ ವಸ್ತಾ ಬರ ಮುಂದೆ ಇಡುದು. ಇವಳು ಏನ್ ಬೇಡ್ತಾವ? ಅದನ್ನೇ ಹೇಳು. ಬಂಗಾರ ರೊಕ್ಕ ರೂಪಾಯಿ ಏನ್ ಬೇಡ್ದೆ ಕೊಡ್ತಾನ? ಕೊಡೋಣ. ಹೌದು ಬೇಡ ಕೊಟ್ಟನು ಅಲ್ಲದಲ್ಲಿ ಏನ್ ಪ್ರಯೋಜನ ಇಲ್ಲ. ಇಲ್ಲ ಇಲ್ಲ. ಹೌದಲ್ಲ? ಹೌದು. ಈ ಮಾನವನ ಜನ್ಮಕ್ಕೆ ಈಗ ಬಂದಾಳ. ಬಂದಾಳ ಇಲ್ಲೆಲ್ಲ ನಾಳೆ ಎಂದಾದ್ರೂ ಒಂದು ನಾ ಭೂಮಿ ಮೇಲೆ ಬಿದ್ದು ಮಣ್ಣಾಗಿ ಹೋಗೋದೈತೆ ಈ ಶರೀರ. ಹೌದು, ಮಣ್ಣಾಗಿ ಹೋಗೋದಕ್ಕಿಂತ ಪೂರ್ವದಲ್ಲಿ ಒಂದೇ ಒಂದ್ಸಲ ಬಂದ ಬಂದ ಎಲ್ಲಿಗೆ ತಿಂದ ತಿಂದ ನಗನಗ್ತ ನಾಲ್ಕಾರ ಮಾತುಗಳನ್ನ ಆಡಿ ಹೋಗಿದ್ರ ತಾತ ಕಿಕ್ಕು ಚಂದ ನನಗೂ ಚಂದ. ಹೌದೌದು ತಾತ, ನಾ ಬೇಡಿ ಕೊಡ್ತಾನ ಪಡ್ತಾಳ? ಕೇಳ್ತಾನೆ ಜರ ಸಮಾನ ತಡ್ಕೋ ರೋಮರಯ್ಯ. ಏನ ತಲ್ಲ ಇದ ಹಗಲೆಲ್ಲ ಹುಟ್ಟು ಬರಕ್ ಹುಲ್ಲಿನ ಜೀವ ಅಲ್ಲ. ಒಂದ್ ಬತ್ತ ಏನಾಯ್ತು ಅಂತ ತಿಳ್ಸ್ಕೊಂಡು ಹೋಗ್ಬೇಕಾಗ್ತೈತೆ. ಅದ್ಲು ನೀ ಏರಿ ಬಿಡ್ತಿ ಬೇಡ. ಹೌದ್ರಿ? ಒಪ್ಪಡೆ ಪಡ್ಯಾಗ ನೀ ಕುಂಡೋದ. ಒಪ್ಪಡೆ ಪಡ್ಯಾಗ ನಿನ್ ವಸ್ತ ಆಭರಣ ಏನದವ ನೆನ ಇಷ್ಟೆಲ್ಲ ಕೊಡ್ತಾನ? ಹೌದ್ರಿ? ಯಾಕೆ ಬರುದಿಲ್ಲ ಅಂತಿ? ಅಂತಾದ್ರೆ ನಿನ್ಗೆ ಏನ್ ಬೇಕಾಯ್ತು? ನಾ ಇಸ್ ಕೂಡ ಕಟ್ಟಿದ ನನ್ನ ಮ್ಯಾಗ ನಂಬಿಕೆ ಇಡ ತನಿ. ತಾತ್ಯ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ನಮ್ಮ ಮನೆಯಲ್ಲಿ ಸಾಕಷ್ಟು ಐತೆ. ತಾತ್ಯ ಇವನ್ ಬಂಗಾರ ತೋ ನನಗೇನಾಗೋದೈತ್ರಿ? ಯಾಕೆ ಹತ್ತೋದ? ಹೌದಲ್ಲ. ಹೌದು ತಾತ್ಯ. ಎಳಿಯ ಮಾವಿನ ಹಣ್ಣಿನಂತ ಹೆಣ್ಣ ನೋಡು ಕೊತ್ತಂಬರಿ ಕಿರಿಯಾಗೈತಿ. ಮರಮ ಮರಗತೆ ಏನು ನಾನ ಬಿಟ್ಟ ಹೋಗೋಣ ಗೊತ್ತು ಇಂತ ಹೆಣ್ಣ ಕರ್ಕೊಂಡು ಹೋಗ್ರಿ. ಎಕ್ಸೈರಿ ಬೇಡ ಕೊಡ್ತಾನ? ಕೊಡೋಣ. ಸುಮ್ಮನ ಪ್ರೇಮಿಲ್ಲ ನಗನಗತ್ ಬಂದ ಚಂದದಂಗ. ಹೌದು ಮತ್ತೆ ಜಬರ್ದಸ್ತ್ ಮಾಡ್ರಿ ಏನ್ ತಗದಲ್ಲ. ಅಗ್ದಿ ನಿನ್ ಮ್ಯಾಗ ಪ್ರೇಮ್ ಆಗೈತೆ. ಪ್ರೇಮ್ ಆಗೈತೆ ಹಂಗ ಮತ್ತೆ ನಿಂಗ ಕರ್ಕೊಂಡ್ರಿ ಏನ್ ತಗದಲ್ಲ. ಮುಂದೆ ಪ್ರೇಮ್ ಕರಿತಾನೆ ಯಾಕೆ ಬರ್ದಿಲ್ಲ ಅಂತ ಹಿಂಗ ಅಂದ್ರು? ಹಿಂಗ ಅಲ್ಲ, ಏನ್ ಬೇಕಾದ ಕೊಡ್ತಾನೆ ನನಗ. ರೈಸ್ ಕೂಡ ಗಟ್ಟಿದ ನನ್ ಮ್ಯಾಗ ನಂಬಿಕೆ ಇಟ್ಟ ಕೇಳ್ರಿ. ಪಾಲೆ ತಾತ್ಯ, ನಾನು ಹೇಳಿದ ಮಾತು ಗುರ್ತಾಯ್ತು? ನೀ ಹೇಳಿದ ಗುರ್ತಾಗಿಲ್ಲ, ಅದ್ ಚಂದ ಕೊಡ್ತೇಳ ತಾತ್ಯ. ಕೌರವ ಪಾಂಡ್ಯರೊಳಗ ದ್ರೌಪದಿಯ ಹೆಣ್ಮಗಳಿದ್ರು, ಆಕೆ ಮೇಲೆ ಮನಸ್ಸಾರ ಮಾಡಿದ್ರು ಕೀಚಕ. ಆ ಸುದ್ದಿ ಭೀಮ್ಸನ್ಗೆ ಗೊತ್ತಾಗಿ ಅವನನ್ನು ಕಾಲ ಮೇಲೆ ಕಾಲಿಟ್ಟು ಗೀಚುಕುದ್ದನು. ತಾತೆ ಯಾರಿಂದ? ಒಂದು ಹೆಣ್ಣಿನಿಂದ. ಹೆಣ್ಣಿನ ಬೆನ್ನ ಹತ್ತಿ ತಾತೆ ಹಂದಿಂತವ್ರ ಮಣ್ಣಪಾಲಾಗಿ ಹೋಗಿದಾರು. ಮತ್ತೆ ಇನ್ನು ಮುಂದೆ ಈ ಮಂದ್ರ ಏನು? ಯಾವ ಗೊತ್ತಪ್ಪಲ್ಲಿ? ಹೌದಲ್ಲ ತಾತೆ, ಪರಸ್ತ್ರ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡೋ ಚಲೋ ಅಲ್ಲ. ಇವನು ಕರೆಯಬಾರದು, ನಾನು ಬರೋದಿಲ್ಲ ಅಂತ ಹೇಳ್ರಿ ತಾತೆ. ಹಿಂಗೆ ಏನಂದ್ರೆ, ಪಾಂಡವರಾಜ ಹೆಂಗ್ ದುರ್ಪತಿ ಅದ, ಈಕಿ ತನ್ನ ದುರ್ಪತಿ ಅಂತ ತನ್ನ ಗಂಡನಿಗೆ ಜಾಣಿ ದುರ್ಪತಿ. ಹೌದಲ್ಲ, ಐದು ಮಂದಿ ಗಂಡನ ಮಾಡ್ಕೊಂಡ್ರು ಮಾತ್ರ ದುರ್ಪತಿ ನಾಕೆ. ದುರ್ಪತಿ ಮೇಲೆ ಕೀಚಕ ಮನಸ್ಸು ಮಾಡಿ ಮಾಡಿ ಸತ್ತ ಹೋದ. ಅದಲ್ಲ, ಈಕಿ ಮ್ಯಾಗ ಮನಸ್ಸು ಮಾಡಿ ನೀ ಹಂಗ ಸಾಯೋ ಚಲೋ ಅಲ್ಲ. ಬಂಗಾರ ಅಂತ ಹೆಂಡ್ರದಲ್ಲ, ಯಾಕೆ ಮಾಲ್ ಜನ್ಮ ಮಾಡಬಾರ್ದು ತಾತ? ಹೆಂಗ ಹೇಳು? ನೀ ಕರಿಬಾರ್ದು, ನಾ ಬರೋದಿಲ್ಲ ಅಂತಾರ ಅವ್ರು. ತಾತ ಹೆಂಗ ಹೇಳ? ಹಂಗ ತಾತ, ದೊಡ್ಡ ದೊಡ್ಡವರು ಸುದ್ದಿ ಹೇಳಬೇಡ ಹುಡುಗಿ ನನ್ನ ಮುಂದ. ಇದರಿಂದ ಏನಾಗೋದೈತೆ ಸದ್ಗತಿ? ಸದ್ಗತಿ ಹೆಣ್ಣು ಗಂಡು ಕೂಡಿದ್ರೆ ಬಹಳ ಬೆಳಗತೈತೆ ಜೋಡಿ. ಜೋಡಿ ಇಲ್ಲದ ಯಾವ್ದೈತೆ ಹೇಳಪ್ಪೋರಿ? ಆಯ್ತಲ್ಲ ಮತ್ತೆ, ಜೋಡಿ ಇಲ್ಲ ಅಂತ ಯಾರು ಹೇಳಿದ್ರ? ನನ್ನ ಗಂಡ ನಂಗೆ ಜೋಡದಾನ ಅಂತ ಹೇಳತನ್ನ. ನಿನ್ನ ಗಂಡ ನಂಗೆ ಜೋಡ, ಅವನ ಹೆಂಡತಿ ಅವನ್ ಜೋಡ. ಹೌದು ತಾತ, ಪಾಂಡವರೊಳಗೆ ಇದ್ದಾರೆ ಒಬ್ಬಕಿ ದ್ರೌಪದಿ, ಐದು ಮಂದಿ ಗಂಡರಿಗೆ ಒಬ್ಬಕಿ ಹೆಂಡತಿ. ಹೆಂಡತಿ ಪಾಂಡ್ರವಳ ದ್ರೌಪದಿ ಏನ್ ಮಾಡ್ಯಾಳ? ಏನ್ ಮಾಡ್ಯಾಳ? ಐದು ಮಂದಿ ಮಾಡ್ಕೊಂಡಾಳ. ಮಾಡ್ಕೊಂಡಾಳ. ಈಗ ಹೇಳಲ್ಲ ಆಕೆ ಅಂದ್ರ ಪಾಂಡ್ರವಳ ಹೇಳಿ. ಹೌದು, ಹಂಗ ಐದು ಮಂದಿ ಮಾಡ್ಕೊಂಡಾಳ ಆಕೆ. ಮಾಡ್ಕೊಂಡಾಳ. ಈಗ ಇವ್ರ ಮನ್ಯಾಗ ಅದಾಯ ಎಷ್ಟು ಸಮಯ ಒಬ್ಬಲ್ಲ ಈಗ ನಡೀತೈತಿ ಬಿಡ. ತಾತ ಹೇಳ್ತೀನಿ ಚಂದವಾಗಿ ಹೇಳ ನಂಗೆ ತಾತ್ಯ.